ಬದಲಾಯಿಸಿರುವುದು ಪಾರದರ್ಶಕತೆಯ ಕೊರತೆಯನ್ನು ಸೂಚಿಸುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಹೆಚ್ಚುವರಿ ಶುಲ್ಕದ ಕುರಿತು ರೂಪಿಸಬೇಕಾದ ಸ್ಪಷ್ಟ ನಿಯಮಾವಳಿಗಳನ್ನು ಹೈಕೋರ್ಟ್ ರೂಪಿಸಿದ್ದರೂ ಅವು ಇನ್ನೂ ಜಾರಿಗೆ ಬಂದಿಲ್ಲ ಎಂಬುದನ್ನು ಕೆಇಆರ್ಸಿ ಗಮನಕ್ಕೆ ತಂದಿದೆ. ಬೆಸ್ಕಾಂ ಈ ಸಂಬಂಧ ಯಾವುದೇ ಸಾಕ್ಷಿ ಅಥವಾ ದತ್ತಾಂಶಗಳನ್ನು ಸಲ್ಲಿಸದಿರುವುದರಿಂದ ಈ ಅರ್ಜಿಯನ್ನು ತಿರಸ್ಕರಿಸುವಂತೆ ಎಫ್ಕೆಸಿಸಿಐ ಮನವಿ ಮಾಡಿದೆ. ಚಿಕ್ಕಮಗಳೂರು ನಗರದಲ್ಲಿ ದತ್ತ ಜಯಂತಿಯ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಕಾಮಧೇನು ಗಣಪತಿ ದೇಗುಲದಿಂದ ಆರಂಭಗೊಂಡ ಶೋಭಾಯಾತ್ರೆಯಲ್ಲಿ ಅನೇಕ ಕಲಾ ತಂಡಗಳು, ದತ್ತಮಾಲಾಧಾರಿಗಳು, ವಾದ್ಯಗೋಷ್ಠಿ ತಂಡಗಳು ಭಾಗಿಯಾಗಿದ್ದವು. ಸುಮಾರು 15,000 ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ಪರಿಷತ್ ಸದಸ್ಯ ಸಿಟಿ ರವಿ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಭವನ ಇನ್ಮುಂದೆ ಲೋಕಭವನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ. ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ 6ನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ವಿಸಿ ಫಾರಂನಲ್ಲಿ ಏರ್ಪಡಿಸಿರುವ ಕೃಷಿ ಮೇಳ ಕುರಿತು ವಿಶ್ವವಿದ್ಯಾನಿಲಯದ ವಿಶೇಷಾಧಿಕಾರಿ ಡಾ ಕೆಎಂ ಹರಣಿ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಲ್ ಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ವಿಸಿ ಫಾರಂನಲ್ಲಿ ಏರ್ಪಡಿಸಿರುವ ಕೃಷಿ ಮೇಳ ಕುರಿತಂತೆ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಡಾ ಕೆಎಂ ಹರಿಣಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅತಿಥಿ ನಮ್ಮೊಂದಿಗೆ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಮಂಡ್ಯದಲ್ಲಿ ಇತ್ತೀಚೆಗೆ ಪ್ರಾರಂಭ ಆಗಿರತಕ್ಕಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿಗಳಾದ ಡಾ ಕೆಎಂ ಹರಿಣಿಕುಮಾರ್ ಅವರು. ಹರಿಣಿಕುಮಾರ್ ಅವರು ಬಹಳ ಆಸಕ್ತಿಯಿಂದ ಇತ್ತೀಚೆಗೆ ಉದ್ಘಾಟನೆ ಆದಂತಹ ಕೃಷಿ ವಿಶ್ವವಿದ್ಯಾನಿಲಯ ಏನಿದೆಯೋ ಇದನ್ನ ಅಭಿವೃದ್ಧಿ ಪಥದತ್ತ ನಡೆಸುವಲ್ಲಿ ಒಂದು ನೇತೃತ್ವವನ್ನ ವಹಿಸಿದ್ದಾರೆ. ಅವರ ಸಾರಥ್ಯದಲ್ಲಿ ಹಂತ ಹಂತವಾಗಿ ವಿಶ್ವವಿದ್ಯಾನಿಲಯ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಪ್ರತಿ ವರ್ಷವೂ ಕೂಡ ಮಂಡ್ಯದಲ್ಲಿ ಇರುವಂತಹ ವಿಸಿ ಫಾರಂ ಏನಿದೆಯೋ ಇಲ್ಲಿ ಕೃಷಿ ಮೇಳವನ್ನ ಆಯೋಜನೆಯನ್ನ ಮಾಡಲಾಗುತ್ತೆ. ಇಲ್ಲಿ ನಡೆಯುವಂತಹ ಕೃಷಿ ಮೇಳ ಏನಿದೆಯೋ ಇದು ಬಹಳ ಒಂದು ವಿಶೇಷವಾದಂತಹ ಕೃಷಿ ಮೇಳ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಅಂತ ಅಂದ್ರೆ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಈ ಭಾಗದಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ಬೆಳೆಗಳು ಏನಿದ್ದಾವೋ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆ ಈ ಒಂದು ವಿಸಿ ಫಾರಂನಲ್ಲಿ ಇದುವರೆಗೆ ಆಗಿರತಕ್ಕಂಥದ್ದು. ಅದನ್ನ ನಮ್ಮ ಕೃಷಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇಲ್ಲಿಯವರೆಗೆ ಇದ್ದಂತಹ ಇಲ್ಲಿಯ ಸಂಶೋಧನಾ ಕೇಂದ್ರ ಕೃಷಿ ಮೇಳಗಳನ್ನ ಆಯೋಜನೆಯನ್ನ ಮಾಡಿ ಅದನ್ನ ಒಳ್ಳೆಯ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ನಮ್ಮ ಕೃಷಿಕರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಈಗ ವಿಶ್ವವಿದ್ಯಾನಿಲಯವೇ ಇಲ್ಲಿ ಪ್ರಾರಂಭ ಆದ ನಂತರ ಈ ಒಂದು ಕೇಂದ್ರದ ಒಂದಷ್ಟು ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಹಾಗೇನೆ ಈ ಸಾಲಿನಲ್ಲಿ ನಡೀತಾ ಇರತಕ್ಕಂತಹ ಕೃಷಿ ಮೇಳ ಅದು ಕೂಡ ವಿಶೇಷವಾದದ್ದು. ಯಾಕೆ ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯ ಪ್ರಾರಂಭ ಆದ ಮೇಲೆ ಆಯೋಜನೆ ಮಾಡ್ತಾ ಇರತಕ್ಕಂತಹ ಮೊದಲ ಕೃಷಿ ಮೇಳ ಆಗಿದೆ. ಈ ನಿಟ್ಟಿನಲ್ಲಿ ಈ ಸಾಲಿನ ಕೃಷಿ ಮೇಳ ಹೇಗೆ ಇರಲಿದೆ, ಏನೇನು ವಿಶೇಷತೆ ಇದೆ, ಯಾವಾಗ ನಡೆಯುತ್ತೆ, ನಮ್ಮ ಕೃಷಿಕರು ಈ ಕೃಷಿ ಮೇಳವನ್ನು ಹೇಗೆ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸಲಿಕ್ಕೆ ಅಲ್ಲಿಯ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಕೆಎಂ ಹರಿಣಿಕುಮಾರ್ ಅವರೇ ನಮ್ಮೊಂದಿಗೆ ಇದ್ದಾರೆ. ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಭಾವಿಸ್ತಾ ಸರ್, ತಮಗೆ ನಮ್ಮ ಹಾಸನ ಆಕಾಶವಾಣಿ ಕೇಂದ್ರದ ಎಲ್ಲ ಕೇಳುಗರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ನಮಸ್ತೆ ಎಲ್ಲರಿಗೂ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ತಮಗೂ ಹೃದಯಪೂರ್ವಕ ವಂದನೆಗಳು. ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಈಗ ಪ್ರಾರಂಭ ಆಗಿದೆ ಸರ್, ವಿಶ್ವವಿದ್ಯಾನಿಲಯದ ಬಗ್ಗೆ ನಮ್ಮ ಕೇಳುಗರಿಗೆ ಕೃಷಿಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆತ್ಮೀಯ ಅಕ್ಕರೆಯ ರೈತ ಬಾಂಧವರೇ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿಯನ್ನು ಸರಿಯಾದ ರೀತಿಯಲ್ಲಿ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡು ಕೃಷಿಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ನಷ್ಟವಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ 1931 ಮೈಸೂರಿನ ಮಹಾರಾಜರು ವಿಸಿ ಫಾರಂಗೆ ಹೆಚ್ಚಿನ ಒತ್ತನ್ನು ನೀಡಿ ಸಂಶೋಧನೆಗೋಸ್ಕರ ಒಂದು ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. 1931 ಕಬ್ಬಿಗಾಗಿ ಸಂಶೋಧನೆ ಪ್ರಾರಂಭವಾದ ಈ ಸ್ಥಳದಲ್ಲಿ ಭತ್ತದ ತಳಿಗಳ ಸಂಶೋಧನೆಗೆ ಜಪಾನಿನಿಂದ ವಿಜ್ಞಾನಿಗಳು ಬಂದು ಅಲ್ಲೇ ವಾಸ್ತವ ಹೂಡಿ ಅನೇಕ ತಳಿಗಳ ಅಭಿವೃದ್ಧಿಗೆ ಕಾರಣ ಆಗ್ತಾರೆ. ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಇರುವ ಅನೇಕ ತಳಿಗಳು ಈ ಒಂದು ವಿಸಿ ಫಾರ್ಮ್ನಲ್ಲಿ ಅಭಿವೃದ್ಧಿಗೊಂಡಂಥ ತಳಿಗಳಾಗಿರ್ತವೆ. ಇನ್ನು ಭಾರತ ಮತ್ತು ಆಫ್ರಿಕಾದ ರಾಗಿ ತಳಿಗಳ ಸಂಯೋಜನೆ ಮಾಡಿ ನಮ್ಮ ಗುರುಗಳಾದ ಡಾಕ್ಟರ್ ಲಕ್ಷ್ಮಣಯ್ಯನವರು ಅಭಿವೃದ್ಧಿಪಡಿಸಿದಂಥ ಇಂಡಾಫ್ ತಳಿಗಳು ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ಇತರೆ ರಾಜ್ಯಗಳಲ್ಲಿ, ತಮಿಳುನಾಡು ಮತ್ತು ಆಂಧ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಹೆಚ್ಚು ಪ್ರಚುರಿತವಾದಂಥ ಇಂಡಾಫ್ ಸೀರೀಸ್ ಅಂತಲೇ ಹೆಚ್ಚು ಪ್ರಚುರಿತವಾಗಿ ಈ ದಿನ ಹೆಚ್ಚು ಜನ ರೈತರು ಇದನ್ನು ಬೆಳೆ ಬೆಳೀತಾರೆ. ಕೇವಲ 6 ರಾಗಿ ಬೆಳೆಯುತ್ತಿದ್ದಂಥ ಜಾಗದಲ್ಲಿ 24 ರಾಗಿಯನ್ನು ಇವತ್ತು ಬೆಳೀತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಈ ಇಂಡಾಫ್ ರಾಗಿಗಳು, ತದನಂತರ ಅಭಿವೃದ್ಧಿಗೊಂಡ ಅನೇಕ ರಾಬಿಗಳು. ಅದರ ಜೊತೆಗೆ ಇತ್ತೀಚೆಗೆ ಜೋಳದಲ್ಲಿ ಅನೇಕ ಸಂಕರಣ ತಳಿಗಳನ್ನು ಈ ಒಂದು ವಿಸಿ ಫಾರಂನಲ್ಲಿರುವಂಥ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿದ್ದಾವೆ. ತಾವು ಇತ್ತೀಚೆಗೆ ನೋಡಿದ್ದೀರಾ, ಹಾಸನದಲ್ಲಿ ಆಲೂಗೆಡ್ಡೆಯಿಂದ ಹೆಚ್ಚಿನ ಜನ ಈಗಾಗಲೇ ಜೋಳದ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಅತಿ ಹೆಚ್ಚು ಬೂದು ರೋಗ ಬಂದು ಭಾಳ ತೊಂದರೆ ಆಯಿತು ರೈತರಿಗೆ. ಆದರೆ ಬೂದು ರೋಗವನ್ನು ತಡೆದುಕೊಳ್ಳುವಂಥ ಕೆಲವು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಜೋಳಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದೀವಿ. ಜೋಳ ಮುಂದೆ ಒಂದು ದಿವಸ ಬಹಳ ಪ್ರಮುಖವಾದ ಬೆಳೆಯಾಗಿ ಅಭಿವೃದ್ಧಿ ಆಗ್ತದೆ. ಯಾಕೆಂದರೆ ಜೋಳದಿಂದ ಆಹಾರ ಬರಬಹುದು, ನಾವು ತಿನ್ನುವಂಥ ಆಹಾರ ಆಗ್ತದೆ, ಪಶುಗಳಿಗೆ ಸಿಗುವಂಥ ಆಹಾರ ಆಗ್ತದೆ, ಪಶುವಿಗೆ ಮೇವು ಆಗ್ತದೆ. ತದನಂತರ ಇದೇ ಜೋಳದಿಂದ ನಾವು ಎಥನಾಲ್, ಜೈವಿಕ ಇಂಧನಗಳನ್ನ ಉತ್ಪಾದನೆ ಮಾಡ್ಬೋದು. ಹಾಗಾಗಿ ಜೋಳ ಅದ್ಭುತವಾದಂಥ ಬೆಳೆ, ಮುಂದಿನ ದಿನಗಳಿಗೆ ಹೆಚ್ಚಿನ ಬೆಲೆ ಇರುತ್ತೆ. ಸೊ ಈ ರೀತಿ ಅನೇಕ ತಳಿಗಳ ಸಂಶೋಧನೆಗೆ ಕಾರಣವಾದಂಥ ವಿಸಿ ಫಾರಂನ ನಮ್ಮ ಘನವತ್ತ ಸರ್ಕಾರ, ಪ್ರಮುಖವಾಗಿ ನಮ್ಮ ಕೃಷಿ ಸಚಿವರಾದ ಚಲ್ರಸ್ವಾಮಿಯವರು ತಮ್ಮ ಒಂದು ಶ್ರಮದಿಂದಾಗಿ ಈ ಒಂದು ಕೃಷಿ ಮಹಾವಿದ್ಯಾಲಯವನ್ನು ಏಪ್ರಿಲ್ ತಿಂಗಳಲ್ಲಿ 2025 ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ. 1 ಚಾಲನೆಯಲ್ಲಿ ಬಂದಿರುತ್ತೆ. ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಮತ್ತು ಮಡಿಕೇರಿ ಜಿಲ್ಲೆಗಳು ಸೇರ್ತವೆ. ಸೊ 5 ಜಿಲ್ಲೆಗಳ ಒಕ್ಕೂಟದಿಂದ ಕೃಷಿ ವಿಶ್ವವಿದ್ಯಾಲಯವು ಪ್ರಾರಂಭ ಆಗುತ್ತೆ. ಈ ಒಂದು 5 ಜಿಲ್ಲೆಗಳಲ್ಲಿ ಬಹಳ ಹೆಚ್ಚಿನ ಕೃಷಿ ಭೂಮಿಯಲ್ಲಿದೆ. ನೀವು 4 ನದಿಗಳು ಹರಿಯುವಂಥ ಜಾಗ ಇದು. 4 ನದಿಗಳು ಹರಿಯೋದ್ರಿಂದ ಹೆಚ್ಚು ಕೃಷಿಗೆ ಪ್ರಮುಖವಾದಂಥ ಜಾಗ ಮತ್ತು ಉತ್ತಮವಾದ ಮಳೆಯನ್ನು ಪಡೆಯುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇದು ಕೃಷಿಗೆ ಪ್ರಧಾನವಾದಂಥ ಈ ಕ್ಷೇತ್ರವನ್ನು, ಈ ಮೈಸೂರು ಪ್ರಾಂತ ಏನಿದೆ ಕೃಷಿಗೆ ಬಹಳ ಪ್ರಧಾನವಾದಂಥ ಕ್ಷೇತ್ರ. ಸೊ ಮುಂದೆ ಹೆಚ್ಚು ಅಭಿವೃದ್ಧಿ ಹೊಂದೋದಕ್ಕೆ ಸಾಕಷ್ಟು ಸಂಶೋಧನೆಗಳು ನೇರವಾಗಿ ತ್ವರಿತವಾಗಿ ರೈತರಿಗೆ ದೊರಕಬೇಕು ಅನ್ನೋ ದೃಷ್ಟಿನಲ್ಲಿ ಸರ್ಕಾರವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿರ್ತದೆ. ಇದು ಪ್ರಥಮ ಬಾರಿಗೆ. ತಮ್ಮೆಲ್ಲರ ಒಂದು ಸಹಕಾರ ನನಗೆ ಭಾಳ ಬೇಕಾಗ್ತದೆ. ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಕೃಷಿ ಮೇಳವನ್ನು ನಾವು 5, 6, ಮತ್ತು 7 ಮಾಡ್ತಾ ಇದ್ದೀವಿ. ಈ 3 ದಿನಗಳು ಕೃಷಿ ಮೇಳ ಇರ್ತದೆ. ಈ ಕೃಷಿ ಮೇಳದಲ್ಲಿ ರೈತರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ನಾವು. ಈಗ ಇವತ್ತು ಅತಿ ಮುಖ್ಯವಾಗಿ ಮಾಡಬೇಕಾದಂಥ ಹೊಸ ತಳಿಗಳು ಮತ್ತು ಈ ಹೊಸ ತಳಿಗಳ ಜೊತೆಗೆ ಬೇರೆ ರಾಷ್ಟ್ರದಲ್ಲಿ ಬೆಳೆಯುತ್ತಿದ್ದಂಥ ಉಷ್ಣವಲಯದ ಅರೆ ಉಷ್ಣವಲಯದ ಬೆಳೆಗಳನ್ನು ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇದ್ದೀವಿ. ನೀವು ಕಣ್ಣಾರೆ ನೋಡ್ಬೋದು. ಈಗ ಅಂತರ ಬೆಳೆಗಳಾಗಿ ಬೆಳೆಯುವಂಥದ್ದು, ಬಹು ಬೆಳೆಗಳನ್ನಾಗಿ ಬೆಳೆಯುವಂಥದ್ದು, ಕೆಲವು ಬೆಳೆಗಳು ಕೇವಲ 70 ದಿನದಿಂದ ಕಟಾವು ಮಾಡ್ಕೊಬೋದು ನಾವು. ಅಂಥ ಬೆಳೆಗಳನ್ನ ನಾವು ಈ ಒಂದು ಕೃಷಿ ಮೇಳದಲ್ಲಿ ಹೆಚ್ಚಾಗಿ ತಮಗೆ ಲಾಭದಾಯಕವಾಗಿ ಅನ್ನೋ ದೃಷ್ಟಿನಲ್ಲೇ ಬಹು ಬೆಳೆ ಪದ್ಧತಿಯನ್ನು ಅಳವಡಿಸಿದ್ದೀವಿ. ಇದರ ಜೊತೆಗೆ ಕೃಷಿ ಮೇಳದಲ್ಲಿ ಅನೇಕ ಆಕರ್ಷಣೆಗಳಂತ ನಾವು ಈ ಸರಿ ಮಾಡ್ತಾ ಇದ್ದೀವಿ. ಸಮಗ್ರ ಕೃಷಿ ಅನ್ನೋದು ಭಾಳ ಮುಖ್ಯ. ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಪ್ರಾತ್ಯಕ್ಷಿಕೆಗಳಿದೆ, ನೀವೇ ಕಣ್ಣಾರೆ ನೋಡ್ಬೋದು. ಸಾವಯವ ಕೃಷಿನಲ್ಲಿ ಹೇಗೆ ಬೆಳೆ ಬೆಳೆಯುತ್ತೆ ಅಥವಾ ನೈಸರ್ಗಿಕದಲ್ಲಿ ಹೇಗೆ ಬೆಳೆಯುತ್ತೆ ಅಂತ. ದೇಸಿ ತಳಿಗಳು, ಅನೇಕ ದೇಸಿ ತಳಿಗಳಿದೆ. ಇವತ್ತು ಏನಾಗಿದೆ, ನಮ್ಮ ಭತ್ತದ ಸಂಶೋಧನೆಗೆ ಸಂಬಂಧಪಟ್ಟಂತೆ ಈಗ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ವಿ. ಈಗ ಡಾಕ್ಟರ್ ಹೇಳ್ತಾರೆ ನಮಗೆ ಸೀಮೂತ್ರ ರೋಗ ಇದ್ದಂಥ ಡಯಾಬಿಟಿಕ್ನವ್ರಿಗೆ ಹೇಳ್ತಾರೆ ನೀವು ಅನ್ನ ತಿನ್ನಬೇಡಿ ಅಂತ. ಆದರೆ ಈಗ ಎಷ್ಟು ಮಟ್ಟಿಗೆ ಹೊಸ ತಳಿಗಳಿದ್ದಾವೆ ಅಂದರೆ, ನೀವು ಅನ್ನನೇ ತಿನ್ನಿ ಚಪಾತಿ ತಿನ್ನಬೇಡಿ ಅನ್ನೋಷ್ಟು ಹೊಸ ತಳಿ, ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿ. ಸೊ ಇತ್ತೀಚೆಗೆ ಈ ಭತ್ತದ ತಳಿಗಳ ಅಭಿವೃದ್ಧಿಗೆ ಸುಮಾರು 100,000 ಮೇಲೆ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅಲ್ಲಿ ಇರಿನಲ್ಲಿ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಫಿಲಿಪೈನ್ಸ್ನಲ್ಲಿ ನಮ್ಮ ಕೃಷಿ ಸಚಿವರು ಮತ್ತು ನಾವು ಈಗ ಕೃಷಿ ವಿಜ್ಞಾನಗಳ ವಿಷಯದಲ್ಲಿ ಮಂಡ್ಯದ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ. ಈಗ ಅಲ್ಲಿ ಬೆಳೆದಂಥ ತಳಿಗಳನ್ನ ನಾವು ತಂದು ನೇರವಾಗಿ ರೈತರ ಪ್ರಾತ್ಯಕ್ಷಿಕೆಯಲ್ಲಿ ಮಾಡಿ ಉತ್ತಮವಾದ ತಳಿಗಳನ್ನ ರೈತರಿಗೆ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಆಯೋಜಿಸಿದ್ದೀವಿ. ಈ ರೀತಿ ಭತ್ತಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತೇವೆ. ಯಾಕೆಂದರೆ ಭತ್ತ ಅನ್ನ ಎನ್ನೋದು ಬಹಳ ಹಿಂದಿನ ಪದ, ಬಹಳ ಪ್ರಾಚೀನ ಕಾಲದಿಂದ ನಾವು ಅನ್ನ ಉಪಯೋಗಿಸ್ತಿದ್ವಿ. ಆದ್ರೆ ಇತ್ತೀಚೆಗೆ ನಾವು ಅದನ್ನ ಪಾಲಿಸ್ ಜಾಸ್ತಿ ಮಾಡೋದ್ರಿಂದ ತಳಿಗಳ ಅಭಿವೃದ್ಧಿಯಿಂದ ಇರ್ಬೋದು, ಅದರಲ್ಲಿದ್ದಂತ ಒಂದು ಏನು ಪೋಷಕಾಂಶಗಳು ಕಡಿಮೆ ಆಗಿದೆ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಸಸಾರಜನಕ ಅಂದ್ರೆ ಪ್ರೋಟೀನ್ ಅಂಶ ಹೆಚ್ಚು ಇರುವಂತಹದ್ದು, ಜಿಂಕ್ ಅಂಶ ಜಾಸ್ತಿ ಇರುವಂತಹದ್ದು, ಮತ್ತೆ ಕಬ್ಬಿಣದ ಅಂಶ ಜಾಸ್ತಿ ಇರುವಂತಹದ್ದು, ಈ ತಳಿಗಳನ್ನ ಈಗ ಅಭಿವೃದ್ಧಿ ಪಡಿಸ್ತಾ ಇದೀವಿ. ಮುಂದೆ ಆರೋಗ್ಯಕ್ಕೆ ಅನುಕೂಲಕರವಾದಂತ ತಳಿಗಳಾಗ್ತವೆ. ಸೊ ಈ ರೀತಿ ನಾವು ಉದಾಹರಣೆ ಸತುವಿನ ಅಂಶ ಜಾಸ್ತಿ ಚೆನ್ನಾಗಿದ್ರೆ ಮತ್ತೆ ಕಬ್ಬಿಣದ ಅಂಶ ಚೆನ್ನಾಗಿದ್ರೆ ಭತ್ತದಲ್ಲಿ ನಮಗೆ ಒಂದು ಇಮ್ಯುನಿಟಿ ಅಂತ ಬರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಇದು ಭತ್ತದ ತಳಿಗಳ ಬಗ್ಗೆ ಹೇಳೋದಾದ್ರೆ, ತಮಗೆ ಈಗಾಗಲೇ ಹೇಳಿದೆ ಜೋಳದ ತಳಿಗಳು, ಸಾಕಷ್ಟು ಜೋಳದ ತಳಿಗಳು ಅಭಿವೃದ್ಧಿಪಡಿಸಿದೀವಿ. ಜೊತೆಗೆ ಕಬ್ಬಿನಲ್ಲಿ ಅನೇಕ ತಳಿಗಳು ಬಂದಿವೆ. ಸೊ ಈಗತ್ತು ಕಬ್ಬಿನಲ್ಲಿ ಮಂಡ್ಯ ವಿಸಿ ಫಾರ್ಮ್ನಲ್ಲಿ ಅಭಿವೃದ್ಧಿಪಡಿಸಿದಂತ ಬಾಹುಬಲಿ ಬಹಳ ಹೆಚ್ಚು ಏರಿಯಾದಲ್ಲಿ ಬೆಳೀತಾ ಇದ್ದಾರೆ. ಪ್ರಚಲಿತವಾದಂತಹ ತಳಿ ಅದು, ಅತಿ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳಿದಾವೆ. ಅದೇ ರೀತಿ ಅನೇಕ ತಳಿಗಳನ್ನ ನಾವು ಈಗ ಬೆಳೆದಿದ್ದೇವೆ. ಅದೇ ರೀತಿ ರಾಗಿ ನೆಲ್ಲುಸುದ ಮಂಡ್ಯ ರಾಗಿ ಅಂತೇಳಿ ಅನೇಕ ತಳಿಗಳನ್ನ ಬಿಡುಗಡೆ ಮಾಡಿದೀವಿ. ಈ ಒಂದು ಕೃಷಿ ಮೇಳದಲ್ಲಿ ಇವೆಲ್ಲ ಹೊಸ ಹೊಸ ತಳಿಗಳ ಪ್ರಾತ್ಯಕ್ಷತೆ ಇರುತ್ತವೆ. ತಾವು ಕಣ್ಣಾರೆ ನೋಡಬಹುದು ಆ ತಳಿಗಳನ್ನ ನೋಡಿ, ಮತ್ತೆ ಉತ್ತಮವಾದ ತಳಿಗಳ ಜೊತೆಗೆ ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿದ್ದೀವಿ. ಸೊ ಈಗ ಏನಾಗಿದೆ, ಗೊಬ್ಬರ ಹೇಗೆ ತಯಾರಿಸ್ಕೋಬೇಕು, ಸಾವಯವ ಕೃಷಿ ಮಾಡ್ತೀವಿ ಬಟ್ ಅದನ್ನ ಗೊಬ್ಬರ ಹೇಗೆ ತಯಾರಿಸಬೇಕು ಅನ್ನೋದು ಬಹಳ ಮುಖ್ಯ. ಸಾವಯವ ಕೃಷಿನಲ್ಲಿ ಬೇಕಾದಂತ ಇನ್ಪುಟ್ಟೇ ಸಾವಯವ ಗೊಬ್ಬರ, ಅದೇ ನಾವು ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಅದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ತಾವತ್ತು ಕಲಿಬಹುದು. ಜೊತೆಗೆ ಈ ಸರಿ ಕಾಫಿ ಮತ್ತು ಸಾಂಬಾರು ಬೆಳೆಗಳು, ಯಾಕಂದ್ರೆ ಇವತ್ತು ಮಡಿಕೇರಿ ಕ್ಷೇತ್ರ ನಮಗೆ ಬರುತ್ತೆ. ಕಾಫಿ ಮತ್ತು ಸಾಂಬಾರು ಬೆಳೆಗಳ ತಂತ್ರಜ್ಞಾನಗಳು ಅತಿ ಮುಖ್ಯವಾಗಿ ನಮ್ಮಲ್ಲಿ ಬರುವಂತದ್ದೇ ಮಣ್ಣು ಮತ್ತು ನೀರು ಸಂರಕ್ಷಣೆ. ಇವತ್ತೇನಾಗಿದೆ, ನಮ್ಮಲ್ಲಿ ಮಣ್ಣನ್ನು ನಾವು ಕೇವಲ ರಸಗೊಬ್ಬರ ಮಾತ್ರ ಬಳಸಿದ್ವಿ, ಸಾವಯವ ಗೊಬ್ಬರ ಬಳಸಲೇ ಇಲ್ಲ ನಾವು. ಸಾವಯವ ಗೊಬ್ಬರದ ಪ್ರಮಾಣ ಕಡಿಮೆ ಆಗಿದ್ರಿಂದ ಇವತ್ತೇನಾಗಿದೆ, ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಂಡಿದೆ, ಕ್ಷಾರತೆ ಹೋಗ್ತಾ ಇದೆ. ಈ ಒಂದು ಚೌಳು ಭೂಮಿ ಈಗಾಗಲೇ 40%+ ಮಣ್ಣು ಆ ನಿಟ್ಟಿನಲ್ಲಿದೆ. ಇದೇ ರೀತಿ ಮುಂದುವರೆದಲ್ಲಿ ಮುಂದಿನ ದಿನಗಳಲ್ಲಿ ಮಣ್ಣು ಸಾಯುತ್ತೆ, ಡೆತ್ ಆಫ್ ಸಾಯಿಲ್ ಅಂತ ಹೇಳ್ತೀವಿ. ಒಂದ್ಸಾರಿ ಮಣ್ಣು ಸತ್ತರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಈ ಭೂಮಿನ ಬರಡು ಭೂಮಿನ ಕೊಡಬೇಕಾಗುತ್ತೆ, ಏನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಹೇಗೆ ಬರಡು ಭೂಮಿನ ನಾವು ಫಲವತ್ತತೆಗೆ ತರಬೇಕು ಅನ್ನೋದ್ರ ಬಗ್ಗೆನೂ ತಮಗೆ ಪ್ರಾತ್ಯಕ್ಷತೆಯನ್ನು ಇಟ್ಟಿದ್ದೀವಿ. ಅದೇ ರೀತಿ ನೀರಿನ ಬಳಕೆ ಬಗ್ಗೆ ಹೆಚ್ಚು ಇದ್ದೀವಿ. ಈ ಸಾರಿ ಹೈಟೆಕ್ ತೋಟಗಾರಿಕೆಗಳು, ಇವತ್ತು ರೈತರು ಏನಾಗಿದೆ, ಬರೀ ನಾವು 2-3 ಬೆಳೆಗಳು ಬೆಳೆಯೋದಲ್ಲ, ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೋದು. ಅದು ಬೆಳೆದು ಲಾಭದಾಯ ಮಾಡುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ತೋಟಗಾರಿಕೆ ಬೆಳೆಗಳನ್ನ ಈ ನಮ್ಮ ಬೇರೆ ಬೆಳೆಗಳ ಜೊತೆಯಲ್ಲಿ ಅಥವಾ ಬೇರೆ ಬೆಳೆಗಳ ನಂತರ ಬೆಳೆಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಮತ್ತು ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನ, ಮುಂದೆ ನಾವೇನಾಯ್ತು, ಔಷಧಿ ಸಿಂಪಡಣೆ ಇರ್ಬೋದು, ಕೆಲವು ಪೋಷಕಾಂಶಗಳ ಸಿಂಪಡಣೆ ಇರ್ಬೋದು, ಇದನ್ನು ಮಾಡೋದಕ್ಕೆ ನಾವು ಬಹಳ ಕಷ್ಟವಿತ್ತು. ಆದರೆ ಈಗ ಡ್ರೋನ್ ಬಂದಿರೋದ್ರಿಂದ ಇಡೀ ಕ್ಷೇತ್ರಕ್ಕೆ ಬಹಳ ಕಡಿಮೆ ವೆಚ್ಚದಲ್ಲಿ ನಾವು ಡ್ರೋನ್ ಸಿಂಪಡಣೆ ಮಾಡುವಂಥ ತಂತ್ರಜ್ಞಾನವನ್ನು ಮಾಡಿದ್ವಿ. ಜೊತೆಗೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ. ಈಗ ನನ್ನ ವೈಯಕ್ತಿಕವಾಗಿ ನಾನು ತಿಳಿದ ಮಟ್ಟಿಗೆ ನೋಡೋದಾದರೆ, ಅನೇಕ ಸಣ್ಣ ಸಣ್ಣ ಉಪಕರಣಗಳಿದ್ದಾವೆ, ಇದನ್ನು ನಾನು ಜಪಾನ್ನಲ್ಲಿದ್ದಾಗ ನೋಡಿದಂಥದ್ದು. ಅಲ್ಲಿ ವಯಸ್ಸಾದ ಜನ 60-70 ವರ್ಷದವರು ಕೃಷಿ ಮಾಡ್ತಾರೆ. ಏಕೆಂದರೆ ಸಣ್ಣ ಸಣ್ಣ ಯಂತ್ರೋಪಕರಣಗಳು ಉಪಯೋಗಿಸ್ಕೊಂಡು ಕೃಷಿ ಮಾಡ್ತಾರೆ. ಇದು ನಮ್ಮಲ್ಲೂ ಮಾಡುವುದು. ಇವತ್ತು ನಾವೇನಾಗಿದೆ, ಆಳುಗಳಿಲ್ಲಪ್ಪ, ಲೇಬರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅದನ್ನೆಲ್ಲ ನಾವು ನಿವಾರಣೆ ಮಾಡಬೇಕು ಅಂದರೆ ಯಂತ್ರೋಪಕರಣಗಳನ್ನ ಉಪಯೋಗಿಸ್ಕೋಬೋದು ಅಂಥದ್ದು. ಮತ್ತು ಸಿರಿಧಾನ್ಯಗಳ ಮೇಲೆ ಇವತ್ತು ನೋಡಿದ್ರೆ ಮಿಲೆಟ್ ಭಾಳ ಹೆಚ್ಚು ಇಡೀ ಪ್ರಪಂಚದಲ್ಲಿ ಮಾಹಿತಿ ಇದೆ. ಅದು ಸಿರಿಧಾನ್ಯಗಳನ್ನ ಹೇಗೆ ಮಾಡಬೇಕು, ಅದ್ರ ಮಾರುಕಟ್ಟೆ ಹೇಗೆ ಮಾಡಬೇಕು, ಸಂಸ್ಕರಣೆ ಏನು ಮಾಡಬೇಕು, ಅತಿ ಹೆಚ್ಚು ನಾವು ಸಿರಿಧಾನ್ಯ ಮೇಳವನ್ನು ಮಾಡ್ತಾ ಇದೀವಿ. ಮತ್ತು ಕೃಷಿ ಅರಣ್ಯ ಮತ್ತು ಉತ್ಪನ್ನಗಳು, ಈಗೇನಾಗಿದೆ ಕೃಷಿ ಮಾಡ್ತೀವಿ ಮಾಡೋಕ್ಕೆ ಆಗಲ್ಲ ಅನ್ನೋರಿಗೆ ಹೇಗೆ ಮಾಡ್ಬೋದು ಅಂದ್ರೆ ಕೃಷಿ ಅರಣ್ಯ ಮಾಡುವಂತಹದ್ದು. ಬೆಳೆ ಬೆಳೆಯೋದಕ್ಕೆ ಬಹಳ ಕಷ್ಟ ಅನ್ನೋಂಥ ಸಂದರ್ಭ ಬಂದಲ್ಲಿ ಈಗ ಸರ್ವೆ ಮರ ಅಂತ ಕೇಳಿದೀರ, ಸರ್ವೆ ಮರಕ್ಕೆ ಸಾಕಷ್ಟು ಬೆಲೆ ಇದೆ. ಈಗ ಒಂದು ಎಕರೆನಲ್ಲಿ ಸುಮಾರು ಅವನ ಅವರೇಜ್ 3-5 ವರ್ಷದ ಕಟಾವ್ನಲ್ಲಿ ಅವರು 10-12 ಲಕ್ಷ ಬೆಳೆಯೋದಕ್ಕೂ ಸಾಧ್ಯತೆ ಇದೆ. ಕೇವಲ 5 ವರ್ಷದಲ್ಲಿ ಕಟಾವ್ ಮಾಡುವಂತ ಸರ್ವೆ ಮರಗಳು ಈಗ ನಮ್ಮಲ್ಲಿ ಪ್ರಚಲಿತವಾಗಿದೆ. ಇದನ್ನ ನಾವು ಕೊಯಮತ್ತೂರಿನಲ್ಲಿರುವಂತಹ ಅರಣ್ಯ ಸಂಶೋಧನೆಯ ಕೇಂದ್ರದಿಂದ ನಾವು ತರಿಸ್ಕೊಂಡು ಸಂಶೋಧನೆಯಿಂದ ಮಾಡ್ತಾ ಇದೀವಿ. ಸೊ ಇದನ್ನ ತಾವು ಏನೋ ಬೆಳೆಯಕ್ಕಾಗಲ್ಲ ಅನ್ನೋ ಭೂಮಿನಲ್ಲಿ ಕೇವಲ 1 ವರ್ಷ ನಾವು ಆ ಬೆಳೆಗಳನ್ನ ಹಾಕೊಂಡು ಅಂತರ ಬೆಳೆಯಲ್ಲಿ ನೀವು ಏನಾದ್ರೂ ಹಾಕೊಂಡು ಬೆಳಿಬಹುದು, 2 ವರ್ಷದ ನಂತರ ಅದೇ ಬೆಳೆಯುತ್ತೆ. ಸೊ ನೋಡ್ಕೋಬೇಕಷ್ಟೇ ನೀವು. ಅಂತ ಒಂದು ಬೆಳೆಯ ನಾವು ಈ ಸರಿ ಪರಿಚಯ ಮಾಡ್ತಾ ಇದೀವಿ. ಮತ್ತೆ ಕೃಷಿ ಮೌಲ್ಯವರ್ಧನೆ ಬಹಳ ಮುಖ್ಯ. ಮಾರುಕಟ್ಟೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೆಲೆ ಇದೆ. ಈಗ ರಾಗಿ ನಾವು ಹಾಗೆ ಮಾರಿದ್ರೆ ನಿಮ್ಗೆ ಒಂದು 60-40 ರೂಪಾಯಿ ಕೊಡ್ಬೋದು, ಅದನ್ನೇ ವ್ಯಾಲ್ಯೂ ಅಡಿಷನ್ ಅಂತ ಸಂಸ್ಕರಣೆ ಮಾಡಿದ್ರೆ 200 ರೂಪಾಯಿ ಆಗುತ್ತೆ. ಸೊ ಈ ರೀತಿ ಸಂಸ್ಕರಣೆ ಮಾಡುವಂತ ತಂತ್ರಜ್ಞಾನಗಳನ್ನ ಮಾಡ್ತೀವಿ. ಮತ್ತೆ ರೇಷ್ಮೆ ಪಶು ಸಂಗೋಪನೆ ಐಗಣಿಕೆ ಮತ್ತೆ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ, ದೇಸಿ ರಸಗಳ ಪ್ರದರ್ಶನ, ಔಷಧಿ ಸಸ್ಯಗಳು. ಈಗ ಔಷಧಿ ಸಸ್ಯಕ್ಕೆ ಈಗ ನಾವು ಬೇರೆ ಬೇರೆ ಕಂಪನಿಗಳಿಂದ ಅಗ್ರಿಮೆಂಟ್ ಮಾಡ್ತಾ ಇದೀವಿ. ಸೊ ಈಗ ರೈತರು ನೇರವಾಗಿ ಬೆಳೆದು ಅವ್ರ ಜೊತೆ ಸಂಪರ್ಕದಲ್ಲಿ ಅವರು ತಿಳಿಸಿದಂತ ಔಷಧಿ ಗಿಡಗಳನ್ನ ಬೆಳೆದು ನೇರವಾಗಿ ಮಾರುಕಟ್ಟೆ ಮಾಡುವಂತಹದ್ದು. ಅದೇ ರೀತಿ ನಾನು ಈಗಾಗಲೇ ಹೇಳಿದೆ, ವಿಸ್ಮಯಕಾರಿ ಕೀಟ ಪ್ರಪಂಚ ಇದು ಹೊಸದಾಗಿ ಈ ಸರಿ ಪ್ರಾರಂಭ ಮಾಡಿದೀವಿ. ಮಕ್ಕಳಿಗೆ ಮತ್ತು ರೈತರಿಗೆ ಅದೊಂದು ಖುಷಿ ಕೊಡುವಂತ ವಿಚಾರ. ಕೀಟಗಳ ಬಗ್ಗೆ ತಾವು ತಿಳ್ಕೊಂಡಷ್ಟು ತಾವು ಯಾವ ರೀತಿ ನೀವು ಮ್ಯಾನೇಜ್ ಮಾಡಬಹುದು, ಕೃಷಿನಲ್ಲಿ ಯಾವ ರೀತಿ ಉಪಕಾರಿ ಕೀಟಗಳು ಇದಾವೆ ಅವನ್ನ ಹೇಗೆ ನಾವು ಉಳಿಸ್ಕೋಬೇಕು, ಉಪಕಾರಿ ಕೀಟಗಳು ಉಳಿಸ್ಕೊಂಡಾಗ ನಾವು ಕೀಟಬಾಧೆ ಕಡಿಮೆ ಹೇಗೆ ಮಾಡಬಹುದು ಅನ್ನೋದನ್ನ ನೋಡ್ತೀವಿ. ಎಲ್ಲಕ್ಕಿಂತ ಅತಿ ಮುಖ್ಯವಾಗಿ ಜೈವಿಕ ಇಂಧನಗಳ ತಂತ್ರಜ್ಞಾನಗಳು. ಇವತ್ತೇನಾಗಿದೆ, ಕೃಷಿನಲ್ಲಿ ಪ್ರಮುಖವಾಗಿ ಆಹಾರ ಉತ್ಪಾದನೆ ಮಾಡ್ತಾ ಇದೀವಿ. ಆಹಾರ ಉತ್ಪಾದನೆಯ ಜೊತೆಗೆ ಕೃಷಿಯಿಂದನೇ ನಮಗೆ ಮೇವಿನ ಬೆಳೆ ಬರುತ್ತೆ, ಕೃಷಿಯಿಂದನೇ ಪಶು ಆಹಾರ ಬರುತ್ತೆ, ಕೃಷಿಯಿಂದನೇ ನಮಗೆ ಬಟ್ಟೆ ಮತ್ತು ಕಾಗದ ಬರೋದು. ಇವತ್ತು ಪೇಪರ್ ಏನಿದೆ ಅಥವಾ ಸೆಲ್ಯುಲೋಸ್ ಏನಿದೆ ಅದು ಪ್ರಮುಖವಾಗಿ ಬರುವಂತಹದ್ದು. ಇದು ಬಹಳ ಮುಖ್ಯ. ಕೃಷಿ ಆಗಿದ್ರೆ ನಾವು ಸರಿಯಾಗಿ ಕೃಷಿನಲ್ಲಿ ಬೆಳೆಸ್ಕೊಂಡ್ರೆ ಖಂಡಿತವಾಗಿ ನಾವು ನಷ್ಟವನ್ನಲ್ಲ. ಎಲ್ಲಕ್ಕಿಂತ ಅತಿ ಮುಖ್ಯವಾಗಿ ಮುಂದಿನ ದಿನದಲ್ಲಿ ಜೈವಿಕ ಇಂಧನಗಳು ಅಥವಾ ವಿದ್ಯುತ್ ಶಕ್ತಿ ಕೃಷಿಯಿಂದನೇ ಬರಬೇಕು. ಯಾತಕ್ಕೆ ಅಂದ್ರೆ 2050 ನಮ್ಮಲ್ಲಿರುವಂತ ಪೆಟ್ರೋಲು ಡೀಸೆಲ್ನ ಏನ್ ಲಭ್ಯತೆ ಇದೆ ಗಣನೀಯವಾಗಿ ಕಡಿಮೆ ಆಗುತ್ತೆ, ಸಿಗೋ ಸಾಧ್ಯತೆನೇ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಕೃಷಿಕರು ಅಥವಾ ರೈತರಿಂದನೇ ಎಥನಾಲ್ ಅಥವಾ ಜೈವಿಕ ಇಂಧನ ಪೆಟ್ರೋಲ್ ಬರಬಹುದು ಅಥವಾ ಬಯೋಡೀಸೆಲ್ ಆಗ್ಬೋದು ಅಥವಾ ವಿದ್ಯುತ್ ಶಕ್ತಿ ಉತ್ಪಾದನೆ, ಇಷ್ಟು ಕೃಷಿ ಉತ್ಪನ್ನಗಳಿಂದ ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ದಿನಾಂಕ 5-7 ನಡೆಯುವಂತ ಈ ಕೃಷಿ ಮೇಳಕ್ಕೆ ನಾವೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀನಿ. ಹೆಚ್ಚಿನ ಜನಸಂಖ್ಯೆಯಲ್ಲಿ ತಾವೆಲ್ಲ ರೈತ ಬಾಂಧವರು ಭಾಗವಹಿಸಬೇಕು, ನಮ್ಮ ಕೃಷಿನಲ್ಲಿ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ತಾನು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬರಬೇಕು. ಜ್ಞಾನ ಏನಿದೆ, ಜ್ಞಾನದಿಂದ ಏನ್ ಬದಲಾವಣೆಗಳು ಹಾಕ್ತಾರೆ ತಾವೆಲ್ಲ ತಿಳಿದಿದ್ದೀರಾ. ಜ್ಞಾನದಿಂದನೇ ನಮ್ಮ ಸಂಪತ್ತು ಜಾಸ್ತಿ ಆಗಿದ್ದು. ಅನೇಕ ಜ್ಞಾನಗಳಿದೆ. ಇವತ್ತು ಆ ಜ್ಞಾನಗಳನ್ನ ಬೇರೆ ದೇಶಗಳು ಅಳವಡಿಸ್ಕೊಳ್ತಿದ್ದಾವೆ. ಸೊ ಎಲ್ಲ ರಂಗದಲ್ಲೂ ತಾವೆಲ್ಲ ಹೆಚ್ಚು ಜ್ಞಾನವನ್ನು ಪಡ್ಕೋಬೇಕು. ಮತ್ತೆ ಈಗ ಮಂಡ್ಯ ವಿಸಿ ಫಾರಂ ಅಲ್ಲಿ ಆಗಿರೋದ್ರಿಂದ ತಾವು ಕಡಿಮೆ ಅವಧಿಯಲ್ಲಿ ಬಹಳ ಬೇಗ ನಮ್ಮ ಸಂಸ್ಥೆಗೆ ಬರಬಹುದು. ಈಗ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಹಿಂದೆ 3 ಗಂಟೆ ಟ್ರಾಫಿಕ್, ಅದ್ರ ಸಿಹಿ ಹಾಕೊಂಡು ಹೆಚ್ಚು ಒದ್ದಾಡೋ ಅವಶ್ಯಕತೆ ಇಲ್ಲ. ಎಲ್ಲಾ ರೈತ ಬಾಂಧವರು ದಯವಿಟ್ಟು ಬನ್ನಿ, ಜ್ಞಾನ ಪಡ್ಕೊಳ್ಳಿ, ತಮ್ಮಲ್ಲಿ ಅಳವಡಿಸ್ಕೊಳ್ಳಿ. ನಾನು ಪ್ರಮುಖವಾಗಿ ಹೇಳುವಂತಹದ್ದು, ಯುವಕರು ಹಳ್ಳಿನಲ್ಲಿ ಕೆಲಸ ಇಲ್ಲ ಅಂತ ನೀವು ವಲಸೆ ಹೋಗೋದು ದಯವಿಟ್ಟು ನಿಲ್ಲಿಸಿ. ನೀವೇ ಸ್ವತಃ ದುಡಿಮೆ ಮಾಡಿ ಒಂದು ಮಾರುಕಟ್ಟೆ ಮಾಡಿ, ನೀವು ನಿಮ್ಮ ರೈತರು ಬೆಳೆದಂತ ಬೆಳೆಯನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸೋ ಒಂದು ಕಾರ್ಯವನ್ನು ತಾವು ಮಾಡದೇ ಆದ್ರೆ ಖಂಡಿತವಾಗಿ ಲಾಭದಾಯಕ ಆಗುತ್ತೆ. ರೈತರಿಗೂ ಲಾಭ ಆಗುತ್ತೆ, ತಮಗೂ ಒಂದು ಒಳ್ಳೆ ಉದ್ಯೋಗ ಸಿಗುತ್ತೆ ಅಂತೇಳಿ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ಪ್ರಮುಖವಾಗಿ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ. ಬನ್ನಿ, ಜ್ಞಾನವನ್ನು ಹಂಚ್ಕೊಳ್ಳಿ ಮತ್ತು ಹೆಚ್ಚು ತಂತ್ರಜ್ಞಾನ ಬೆಳೆದು ತಳಿಗಳನ್ನ ಮತ್ತು ತಂತ್ರಜ್ಞಾನವನ್ನು ತಮ್ಮ ಕ್ಷೇತ್ರ ಅಳವಡಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ. ಇತ್ತೀಚೆಗೆ ಈ ಕೃಷಿ ಮೇಳಗಳ ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಕೃಷಿ ಮೇಳವನ್ನು ಮಾಡ್ತಕ್ಕಂಥದ್ದು. ಈ ಸಾಲಿನಲ್ಲಿ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಮೊದಲ ಕೃಷಿ ಮೇಳವನ್ನು ಯಾವ ಒಂದು ಧ್ಯೇಯ ವಾಕ್ಯದೊಂದಿಗೆ ಮಾಡ್ತಾ ಇದೆ? ಇದು ಬಹಳ ಪ್ರಮುಖವಾಗಿ ನಾನು ಮೊದಲು ಹೇಳಬೇಕಾಯ್ತು. ಇದು ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಅಂತೇಳಿ, ಅದು ಸಮಗ್ರ ಕೃಷಿ ಮಾಡಿದ್ರೆ ಖಂಡಿತವಾಗಿ ವ್ಯವಸಾಯ ನಷ್ಟ ಆಗಲ್ಲ. ಯಾಕಂದ್ರೆ ನಾನು ಈಗಾಗಲೇ ನಾವು ನೋಡದಂತ ಅನೇಕ ಪ್ರಗತಿಪರ ರೈತರು, ನಾವು ಅವ್ರಿಗೆ ಆ ದಿನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ವಿ. ಪ್ರತಿ ತಾಲೂಕಿನಿಂದ ತಮ್ಮ ಜಿಲ್ಲೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದಿಂದ ಈ 5 ಜಿಲ್ಲೆಗಳಿಂದ ನಾವು ಪ್ರತಿ ದಿನ 2 ಜಿಲ್ಲೆಗಳಂತೆ ನಾವು ರೈತರಿಗೆ ಪ್ರಶಸ್ತಿ ಕೊಡ್ತೀವಿ. ಅವರ ಅನಿಸಿಕೆಗಳನ್ನ ತಾವು ಕೇಳ್ಬೋದು. ಅವರ ಅನಿಸಿಕೆಗಳ ಪ್ರಕಾರ ಸಮಗ್ರ ಕೃಷಿ ಮಾಡೋದ್ರಿಂದ ಖಂಡಿತವಾಗಿ ಆದಾಯ ಆಗುತ್ತೆ, ಮತ್ತೆ ಸುಸ್ಥಿರತೆ. ಸಮಗ್ರ ಕೃಷಿಯಿಂದನೆ ಸಸ್ಟೈನಬಿಲಿಟಿ ಅದು ಸಾಧ್ಯತೆ ಆಗುತ್ತೆ. ಯಾಕಂದ್ರೆ ಈ ಕೃಷಿ ಅಂದ್ರೆ ಕೇವಲ ಬೆಳೆ ಬೆಳೆಯೋದು ಒಂದೇ ಅಲ್ಲ. ಸೊ ನಾವೀಗ ಉದಾಹರಣೆಗೆ ನಾವು ಬೆಳೆ ಮಾಡ್ತೀವಿ, ರಾಗಿ ಒಕ್ಕಣೆ ಮಾಡ್ತೀವಿ, ರಾಗಿ ಒಕ್ಕಣೆ ನಂತರ ರಾಗಿ ನಾವು ತಗೋತೀವಿ, ಅಲ್ಲಿ ಉಳಿದಂತ ಒಟ್ಟು ಕೋಳಿಗಳಿಗೆ ಆಹಾರ ಅಥವಾ ಹಸುಗಳಿಗೆ ಆಹಾರ, ರಾಗಿ ಕಡ್ಡಿ ಹಸುಗಳಿಗೆ ಪಶುಗಳಿಗೆ ಆಹಾರ, ಮತ್ತೆ ಕುರಿಮರಿಗಳಿಗೆ ಬೆಳೆಸೋದಕ್ಕೆ ಆಹಾರ. ಹಾಗಾಗಿ ಇದೊಂದು ಚಕ್ರ, ಇದು ಚಕ್ರದಲ್ಲಿ ಆದಾಗ್ಲೇ ವ್ಯವಸಾಯ ಸಮಗ್ರವಾಗುತ್ತೆ ಮತ್ತು ಸುಸ್ಥಿರತೆಯನ್ನು ಕಾಪಾಡುತ್ತೆ. ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಂಬ ಘೋಷವಾಕ್ಯದಿಂದ ನಾವು ಈ ಒಂದು ಕೃಷಿ ಮೇಳವನ್ನು ಆಯೋಜಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಇದಿಷ್ಟು ಸುಸ್ಥಿರತೆಗೆ ಸಂಬಂಧಪಟ್ಟ ಹಾಗೆ. ಇವತ್ತು ಸಮಗ್ರ ಕೃಷಿ ಇಲ್ಲದ ಕಾರಣದಿಂದಾಗಿ ಸುಸ್ಥಿರತೆಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಡೆಗೆ ಅನ್ನುವಂತಹ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಈ ಸಾಲಿನ ಕೃಷಿ ಮೇಳವನ್ನು ಮಂಡ್ಯದಲ್ಲಿ ಅಥವಾ ವಿಸಿ ಫಾರಂನಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ನಮ್ಮ ಕೃಷಿಕರು ಈ ಒಂದು ಮೇಳದ ಸದ್ಬಳಕೆಯನ್ನು ಎಲ್ಲರೂ ಕೂಡ ಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಇನ್ನು ಈ ಕೃಷಿ ಮೇಳಕ್ಕೆ ಬರುವಂತದ್ದು ಹೇಗೆ ಅಂತೇಳಿ, ಯಾಕೆ ಅಂತ ಅಂದ್ರೆ ಈ ಹಾಸನ ಮತ್ತೆ ಮಂಡ್ಯ ಸ್ವಲ್ಪ ಸಂಪರ್ಕದ ಕೊರತೆ ಇದೆ. ಮಂಡ್ಯವನ್ನು ತಲುಪದವರು ವಿಸಿ ಫಾರಂಗೆ ಬರುವಂತದ್ದು ಹೇಗೆ, ಮತ್ತೆ ನೇರವಾದಂತಹ ಬಸ್ಸುಗಳ ವ್ಯವಸ್ಥೆ ಇಲ್ಲ. ತಾವು ವಿಶ್ವವಿದ್ಯಾನಿಲಯದಿಂದ ನಮ್ಮ KSRTC ಅವರಿಗೆ ಮಾತನಾಡಿ ಈ ಒಂದು ಕೃಷಿ ಮೇಳದ ಅವಧಿಯಲ್ಲಾದ್ರೂ ಹೆಚ್ಚು ಬಸ್ಸುಗಳನ್ನು ಬಿಡಿಸಿದ್ರೆ ಅದು ಅನುಕೂಲ ಆಗಬಹುದು ಅಂತ. ಖಂಡಿತವಾಗಿಯೂ ಈಗಾಗಲೇ ಏನಾಗಿದೆ, ಕೃಷಿ ಇಲಾಖೆಯಿಂದ ತಾವು ಸಂಪರ್ಕ ಮಾಡಿದ್ರೆ ಕೃಷಿ ಇಲಾಖೆಯಿಂದ ನೇರವಾಗಿ ಬಸ್ಸುಗಳನ್ನ ಅವರೇ ಅರೇಂಜ್ ಮಾಡ್ತಕೊಡ್ತಾರೆ. ಅದು ಒಂದು ವಿಚಾರ. ಎರಡನೂ ತಾವು ಮಂಡ್ಯಕ್ಕೆ ಬಂದು ತಲುಪಿದ್ರೆ, ಸೊ ಮಂಡ್ಯದ ಬಸ್ ಸ್ಟ್ಯಾಂಡ್ ಇಂದ ವಿಸಿ ಫಾರಂ ಬರೋದಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ತಾವು ಹೇಳಿದಂತ ಒಳ್ಳೆ ಸಲಹೆ ನೀಡಿದ್ದೀರಾ. ನಾನು KSRTC ಅವರ ಹತ್ರ ಮಾತಾಡಿ ಒಂದು ಪತ್ರ ಬರೋದು, ಹೆಚ್ಚು ಬಸ್ಗಳನ್ನ ಅಲ್ಲಿಂದ ಚಾಲನೆ ಮಾಡುವಂಗೆ ಖಂಡಿತವಾಗಿ ನಾವು ಮಾಡ್ತೀವಿ. ಈ ಒಂದು 5, 6 ಮತ್ತು 7 ಇದೆಯಲ್ಲ, ಈ ಒಂದು ಸಂದರ್ಭದಲ್ಲಿ ಕೃಷಿ ಮೇಳಕ್ಕೆ ಬಂದಂತವರು ಕೃಷಿ ಮೇಳವನ್ನ ಹೇಗೆ ವೀಕ್ಷಣೆಯನ್ನ ಮಾಡಬೇಕು, ಮತ್ತೆ ಅದನ್ನು ಹೇಗೆ ಸದ್ಬಳಕೆ ಮಾಡ್ಕೋಬಹುದು ಅಂತೀರಿ? ಈಗ ಕೃಷಿ ಮೇಳದಿಂದ ತಾವು ಬಂದ ತಕ್ಷಣ ಮೊದಲೇ ಹೆಬ್ಬಾಗಿಲಿದೆ, ಹೆಬ್ಬಾಗಲನ್ನು ತಮಗೆ ಸ್ವಾಗತವನ್ನ ಕೋರ್ತೀವಿ. ಸದನಂತರ ನೋಂದಣಿ ಆಗ್ತೀರಾ. ನೋಂದಣಿ ನಂತರ ಅನೇಕ ಬೆಳೆಗಳ ಪ್ರಾತ್ಯಕ್ಷಿತೆ ಇದೆ. ತಾವು 800 ಮೀಟರ್ ನಡ್ಕೊಂಡು ಹೋಗ್ತಾ ಇದ್ರೆ ಏಕ ಭತ್ತ, ದೇಸಿ ತಳಿಗಳು ಮತ್ತೆ ಅಭಿವೃದ್ಧಿಪಡಿಸಿದ ತಳಿಗಳು, ಭತ್ತ, ರಾಗಿ, ಎಲ್ಲ ದ್ವಿದಳ ಧಾನ್ಯಗಳು ಎಲ್ಲವನ್ನ ನಾವು ಬೆಳೆದಿದ್ದೀವಿ. ಅದನ್ನು ತಾವು ಪ್ರಾತ್ಯಕ್ಷಿತ ಮುಖಾಂತರ ಮುಂದೆ ನೋಡ್ಕೊಂಡು ಹೋಗ್ಬೋದು. ತದನಂತರ ಅಲ್ಲಿಂದ ಬಂದಾಗ ನಮ್ಮ ಒಂದು ಕ್ರೀಡಾಂಗಣದಲ್ಲಿ ತಮಗೆ ಬೇಕಾದಂಥ ಅನೇಕ ಮಳಿಗೆಗಳನ್ನ ಹಾಕಿದ್ದೀವಿ. ಅಲ್ಲಿ ಮಾಹಿತಿನ ಪಡ್ಕೋಬಹುದು ಮತ್ತು ವಿಜ್ಞಾನಿಗಳು ಮತ್ತು ರೈತರಿಗೆ ಒಂದು ನೇರ ಸಂಪರ್ಕ ಇರುತ್ತೆ. ತಮಗೇನಾದರೂ ತೊಂದರೆ ಇದ್ರೆ, ತಮಗೆ ಯಾವ್ದಾದ್ರು ರೋಗ ಕೀಟಗಳ ಬಾಧೆ ಇದ್ರೆ ಅಂತ ವಿಚಾರವನ್ನ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಪರಿಹಾರ ಪಡ್ಕೊಳ್ಳುವಂತಹದ್ದು. ಮುಖ್ಯ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ ಮತ್ತು ಅನೇಕ ವಿಚಾರಗೋಷ್ಠಿಗಳಿರುತ್ತೆ. ಅದು ಮಾರುಕಟ್ಟೆ ವ್ಯವಸ್ಥೆ ಇರ್ಬೋದು ಮತ್ತೆ ಬೆಳೆಗಳ ಬಗ್ಗೆ ಇರ್ಬೋದು, ಈ ರೀತಿ ಸಾವಯವ ಕೃಷಿ ಬಗ್ಗೆ ಒಂದು ವಿಚಾರಗೋಷ್ಠಿ ಇರುತ್ತೆ, ತಾವು ಅದ್ರ ಬಗ್ಗೆ ತಿಳ್ಕೋಬಹುದು. ಸೊ ಈ ರೀತಿ ಅನೇಕ ವಿಚಾರಗಳನ್ನ ನಾವು ಮಂಡಿಸ್ತೀವಿ. ಈ ರೀತಿ ನೋಡಿ, ತದನಂತರ ತಮಗೆ ಒಂದು ರಿಯಾಯಿತಿ ದರದಲ್ಲಿ ಊಟದ ವ್ಯವಸ್ಥೆ, ಮುದ್ದೆ ಸಾರು ಊಟದ ವ್ಯವಸ್ಥೆ ಮಾಡಲಾಗಿದೆ. ತಾವು ಊಟವನ್ನು ಮುಗಿಸಿ ತದನಂತರ ಚರ್ಚೆ ಮಾಡಿ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಒಂದು ಹೋಗ್ಬಹುದು. ತಾವು ಆಗ್ಲೇ ಹೇಳಿದ್ರಿ ಸರ್, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರಕ್ಕೆ ಭೇಟಿಯನ್ನ ನೀಡಿದ್ದು ಅಂತ ಹೇಳಿ, ಇರಿಗೆ ಭೇಟಿಯನ್ನ ನೀಡಿದ್ದು ಅಂತ ಹೇಳಿ, ಅಲ್ಲಿ ಅಭಿವೃದ್ಧಿಪಡಿಸಿದಂತಹ ತಳಿಗಳು ನಮ್ಮ ಸ್ಥಳೀಯವಾಗಿ ಮಂಡ್ಯ, ಹಾಸನ, ಮೈಸೂರು ಭಾಗದ ಕೃಷಿಕರಿಗೆ ದೊರಕಿಸಿಕೊಡ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದಾವೆ? ಹೌದು, ಖಂಡಿತವಾಗಿ ಅದೇ ನಮ್ಮ ಪ್ರಮುಖ ಉದ್ದೇಶನೇ. ಹಾಗೆ ನಾವು ಸಚಿವರು ಹೋದಾಗ ಅಲ್ಲಿ ಒಂದು ಪ್ರಾತ್ಯಕ್ಷತೆ ತೋರಿಸಿದ್ರು. ಸುಮಾರು 14 ದಿವಸ ನೀರಿನಲ್ಲಿ ಮುಳುಗೋಗಿದ್ರು ಭತ್ತ, ಸಾಯಲ್ಲ. ಓಹೋ, ಆ ತರ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿ ಮುಂದಿನ 20 ದಿವಸದವರೆಗೂ ಮಾಡಬೇಕು ಅಂತೇಳಿ ಪಕ್ಕದಲ್ಲಿ ಆಲ್ರೆಡಿ ಸಂಶೋಧನೆ ನಡೀತಾ ಇತ್ತು. ಆ ಪ್ರಾತ್ಯಕ್ಷತೆಯನ್ನು ತೋರಿಸಿದ್ರು. ಮತ್ತೆ ಅಲ್ಲಿ ನಾನು ಆಗ್ಲೇ ತಿಳಿಸಿದಂಗೆ ಹೆಚ್ಚು ಇಳುವರಿ ಕೊಡುವಂತದ್ದು ಅನೇಕ ತಳಿಗಳಿದೆ. ನೀವು ಅಲ್ಲಿ ಆಶ್ಚರ್ಯ ಪಡ್ಬೋದು, ನಾವು ರಾಗಿ ಕಾಳು ದಪ್ಪದ ಒಂದು ತಳಿಯಿಂದ ಹಿಡಿದು ಕಿರುಬೆರಳು ಗಾತ್ರದ ದಪ್ಪದ ಗಾತ್ರದ ತಳಿಗಳಿದೆ. ಬಣ್ಣಗಳ ವೈವಿಧ್ಯತೆ ಇದೆ. ಬಣ್ಣಗಳಂದ್ರೆ ಕಪ್ಪು ಬಣ್ಣದಿಂದ ಹಿಡಿದು ಕೆಂಪು ಬಣ್ಣದವರೆಗೂ ಅನೇಕ ರೀತಿಯ ವೈವಿಧ್ಯತೆ ಇದೆ. ಮತ್ತೆ ಅಲ್ಲಿ ಹೋದಾಗ ನಾವು ಗೋಲ್ಡನ್ ರೈಸ್ ಅಂತೇಳಿ ವಿಟಮಿನ್ ಬಿ 12 ಇದು ಆಕ್ಚುಲಿ ಜೆನೆಟಿಕಲಿ ಮಾಡಿಫೈಡ್ ಅನ್ನೋ ದೃಷ್ಟಿಯಲ್ಲಿ ಹೆಚ್ಚು ಪ್ರಚಲಿತ ಆಗಿಲ್ಲ. ಅತಿ ಹೆಚ್ಚು ವಿಟಮಿನ್ ಇರುವಂತಹದ್ದು ಆಕ್ಚುಲಿ ಏಷ್ಯಾ ಕಾಂಟಿನೆಂಟ್ ಗೆ ಬೇಕಾದಂತ ತಳಿ. ಸೊ ಹಾಗಾಗಿ ಅಂತ ತಳಿಗಳು ನಾವು ಪ್ರತ್ಯಕ್ಷತೆಯಲ್ಲಿ ನಮಗೆ ತೋರಿಸಿದ್ದಾರೆ. ಹಾಗಾಗಿ ನಾವು ಈಗ ನೇರವಾಗಿ ಒಂದು ತಳಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗುತ್ತೆ ಮತ್ತು ಒಂದು 10 ವರ್ಷ ಬೇಕಾಗುತ್ತೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಅವರೇ ಆಲ್ರೆಡಿ ಅಭಿವೃದ್ಧಿ ಪಡಿಸಿದ್ದಾರೆ ಆ ತಳಿಯ ಒಂದು 500,000 ತಳಿಗಳನ್ನ ಅಲ್ಲಿಂದ ತರಿಸ್ಕೊಳ್ಳೋದು. ನಮ್ಮ ರೈತರಿಗೂ ಮತ್ತೆ ನಮ್ಮ ಪ್ರಾತ್ಯಕ್ಷತೆಯಲ್ಲಿ ನಾವು ವಿಸಿ ಫಾರ್ಮ್ ಮಾಡೋದ್ರಿಂದ ನಮಗೆ ಸೂಕ್ತವಾದ ತಳಿಗಳನ್ನ ಅದರಲ್ಲಿ ಗುರುತಿಸಿ ನಾವು ತಕ್ಷಣ ನಮ್ಮ ರೈತರು ಕೊಡಬಹುದು. ಇಲ್ಲದ್ರೆ ಏನಾಗುತ್ತೆ, ನಾವು 5-10 ವರ್ಷ ಕಾಯೋಕೆ ಆಗಲ್ಲ. ಸೊ ಈಗಾಗಲೇ ಸಾಕಷ್ಟು ಬೇಗ ನಾವು ತಳಿಗಳನ್ನ ಕೊಡಬಹುದಾಗ್ತದೆ. ಇದು ಬಹಳ ಅತ್ಯುತ್ತಮವಾದಂತಹ ಒಂದು ಒಡಂಬಡಿಕೆ. ನಮ್ಮ ಸಚಿವರು ಬಹಳ ಹೆಚ್ಚು ಉತ್ಸಾಹದಿಂದ ಅವರೇ ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ. ಶೀಘ್ರದಲ್ಲೇ ನಾವು ಈ ಒಡಂಬಡಿಕೆ ಮುಖಾಂತರ ಹೆಚ್ಚಿನ ತಳಿಗಳನ್ನ ತರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೃಷಿ ಮೇಳಕ್ಕೆ ಬರುವಂತಹ ಕೃಷಿಕರು ಏನಿರ್ತಾರ, ಅವರು ಏನನ್ನ ಮಾಡಬೇಕು ಮತ್ತೆ ಏನನ್ನ ಮಾಡಬಾರದು? ಕೃಷಿಗೆ ಬಂದಾಗ, ತಾವು ದಯವಿಟ್ಟು ಬಂದಾಗ ಒಂದು ಮಾಹಿತಿಗಾಗಿ ಏನು ಲಭ್ಯತೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮತ್ತು ತಮಗೆ ಏನಾದರೂ ಅನುಮಾನವಿದ್ರೆ ಸಂಪರ್ಕಿಸಬೇಕಾದ ವ್ಯಕ್ತಿಗಳನ್ನ ನೋಡ್ಕೋಬೇಕು. ಮೊದಲನೇದಾಗಿ ಅವರು ಕೃಷಿ ಇಲಾಖೆ ಮುಖಾಂತರ ಬಂದ್ರೆ ಇನ್ನೂ ಉತ್ತಮ. ಯಾವುದೇ ರೀತಿ ಸಾರಿಗೆ ವೆಚ್ಚವಿಲ್ಲ ಮತ್ತು ಊಟವನ್ನು ಅವರೇ ಉಚಿತವಾಗಿ ಕೊಡಿಸ್ತಾರೆ. ತಾವು ನೋಂದಣಿ ಮಾಡ್ಕೋಬೇಕು, ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ನೋಂದಣಿ ಮಾಡ್ಕೊಂಡ್ರೆ ಅಲ್ಲಿಂದ ಬಸ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ. ಹೆಚ್ಚು ಜನ ನೋಂದಣಿ ಮಾಡಿದ್ರೆ ಹೆಚ್ಚು ಬಸ್ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ನೀವು ಈವನ್ ಸಂಪರ್ಕದ ನೇರವಾಗಿ ಆ ಒಂದು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನೇರವಾಗಿ ನಮ್ಗೆ ಬಸ್ ಬರುತ್ತೆ, ಅದೇ ಬಸ್ ಮತ್ತೆ ವಾಪಸ್ ಕರ್ಕೊಂಡ್ಬರುತ್ತದೆ. ಸೊ ಹಾಗಾಗಿ ಕೃಷಿಕರು ಈಗಲೇ ನೋಂದಣಿ ಪ್ರಾರಂಭ ಮಾಡ್ಕೊಳ್ಳಿ, ಯಾಕಂದ್ರೆ ಅವ್ರು ನೋಂದಣಿ ಪ್ರಾರಂಭ ಆಗಿ ಹೆಚ್ಚಿನ ಭವಿಷ್ಯ ಬಸ್ಗಳ ಅವಶ್ಯಕತೆ ಇದ್ರೆ ಅದು ವ್ಯವಸ್ಥೆ ಮಾಡೋಕೆ ಅನುಕೂಲ ಆಗುತ್ತೆ. ಏನಾಗುತ್ತೆ, ಕೊನೆಯ ದಿನಗಳಲ್ಲಿ ಬಂದಾಗ ಏನಾಗುತ್ತೆ, ಬಸ್ ವ್ಯವಸ್ಥೆ ಮಾಡೋಕೆ ಆಗಲ್ಲ, ಯಾಕಂದ್ರೆ ಅವರು ಮೇಲಧಿಕಾರಿಗಳ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ದಯವಿಟ್ಟು ಎಲ್ಲ ರೈತ ಬಂದರು ತಕ್ಷಣ ಕೃಷಿ ಇಲಾಖೆಗೆ ಹೋಗಿ ನಾವು ವಿಸಿ ಫಾರಂ ಕೃಷಿ ಮೇಳಕ್ಕೆ ಹೋಗ್ಬೇಕು, ನಾವು ಇಂಥ ದಿವಸ ಹೋಗ್ತಾ ಇದೀವಿ, ಬಸ್ ವ್ಯವಸ್ಥೆ ಮಾಡಿಕೊಡಿ ಅಂದ್ರೆ ಖಂಡಿತವಾಗಿ ಅವರು ಮಾಡಿಕೊಡ್ತಾರೆ, ತೊಂದರೆ ಏನಿಲ್ಲ. ಕಡೆಯದಾಗಿ ಸರ್, ಇನ್ನೊಮ್ಮೆ ಹೇಳಿ, ವಿಸಿ ಫಾರಂ ಅಥವಾ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಮೊದಲ ಕೃಷಿ ಮೇಳ ಯಾವಾಗ ಎಲ್ಲಿ ನಡೀತಾ ಇದೆ? ಈ ಕೃಷಿ ಮೇಳವು December 5, 6, and 7 ವಿಸಿ ಫಾರಂನ ಆವರಣದಲ್ಲಿ ಮಂಡ್ಯದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಇದು ಆವರಣದಲ್ಲಿ ನಡೀತಾ ಇದೆ, ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಕಡೆಯದಾಗಿ ಅಂತಿಮವಾಗಿ ನಮ್ಮ ಭಾಗದ ಕೃಷಿಕರಿಗೆ ತಾವೊಬ್ಬರು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಕೃಷಿ ಬಹಳ ಮುಖ್ಯ ಅಂತ ನಿಮ್ಗೆ ಆಗ್ಲೇ ಹೇಳಿದೆ. ಮುಂದಿನ ದಿನದಲ್ಲಿ ಕೃಷಿ ಇಲ್ಲದೆ ಏನೂ ನಡೆಯಲ್ಲ. ನಮ್ದು ನಾವು ಇಷ್ಟು ದಿವಸ ಬರೀ ಕೇವಲ ಆಹಾರ ಮಾತ್ರ ಮಾಡ್ತೀವಿ, ಮುಂದೆ ಇಂಧನ ಕೊಡಬೇಕು ನಾವೇ. ಹಾಗಾಗಿ ಕೃಷಿಗೆ ಮಹತ್ವ ಇದೆ. ನಾನು ತಮ್ಮೆಲ್ಲರಲ್ಲೂ ಕೋರ್ಕೊಳ್ಳೋದು ಇಷ್ಟೇ, ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಳ್ಳಿ. ನಾವು ದುಡಿಬೇಕು ಆಕ್ಚುಲಿ, ಅದು ದುಡಿದಾಗ್ಲೇ ನಮಗೆ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು. ನನ್ನ ಒಂದು ಮಾಹಿತಿ ಪ್ರಕಾರ ನಮ್ಮ ಇವತ್ತು ಏನಾಗಿದೆ, ಯುವ ಜನಾಂಗ ಇರ್ಬೋದು ಎಲ್ಲರೂ, ನಾವು ಕಡಿಮೆ ದುಡಿಯೋದು ತಪ್ಪು ಅಂತ ತಿಳ್ಕೊಂಡಿದ್ದೀವಿ. ಅದು ಹಾಗಲ್ಲ, ನಾವು ಎಲ್ಲೇ ದುಡಿಮೆ ಮಾಡಿದ್ರೆ ಅದು ಸ್ವಾಭಿಮಾನದಿಂದ ದುಡಿಮೆ ಮಾಡಬೇಕು. ಪ್ರತಿಯೊಬ್ಬರು ದುಡಿಬೇಕು. ಇವತ್ತೇನಾಗಿದೆ, ಮಕ್ಳಿಗೆ ನಾವು ಓದ್ಲಿ ಅನ್ನೋದು ಒಂದೇ ಅಲ್ಲ, ಅವ್ರಿಗೂ ಈ ಕೃಷಿಯಲ್ಲಿ ಶ್ರಮದ ಜೀವನ ಏನೋದು ಗೊತ್ತಾಗಬೇಕು, ಹಣದ ಬೆಲೆ ಗೊತ್ತಾಗಬೇಕು ಅಂದರೆ ಅವ್ರನ್ನ ದುಡಿಸ್ಬೇಕು. ಹಾಗಾಗಿ ಹೆಚ್ಚು ಜನ ಮಕ್ಕಳಿಗೆ ಕೃಷಿನಲ್ಲಿ ತೊಡಗಿಸ್ಕೊಳ್ಳಿ, ಕನಿಷ್ಠ 2 ಗಂಟೆ, ಬೆಳಗ್ಗೆ 2 ಗಂಟೆ, 2 ಸಾಯಂಕಾಲ. ನಾವೆಲ್ಲ ಓದುವಾಗಲೂ 2 ಗಂಟೆ ದುಡಿದು ವ್ಯವಸಾಯ ಮಾಡಿ ನಂತರ ನಾವು ಶಾಲೆಗಳಿಗೆ ಹೋಗ್ತಾ ಇದ್ದೀವಿ, ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೂ ಕೃಷಿ ಬಗ್ಗೆ ಕಲಿಸಿ ಮತ್ತು ಕೃಷಿ ಹೆಚ್ಚು ಮುಂದೆ ಒಂದು ಲಾಭದಾಯಕ ಆಗಬೇಕು ಅಂದರೆ ತಾವು ಬೆಳೆದಂಥ ಉತ್ಪನ್ನವನ್ನು ನೇರವಾಗಿ ಗ್ರಾಹಕರಿಂದ ತಲುಪಿಸ್ಬೇಕು. ಇವತ್ತೇನಾಗಿದೆ, 40-60% ಆದಾಯ ಮಧ್ಯವರ್ತಿಗಳು ತಗೋತಾ ಇದ್ದಾರೆ. ಅದನ್ನು ತಡಿಬೇಕು ಅಂದರೆ ನೇರವಾಗಿ ಗ್ರಾಹಕರಿಗೆ ತಾವು ತಲುಪಿಸಿದರೆ ತಾವು ಉತ್ತಮವಾಗಿ ಆದಾಯನ ಪಡಿಬೋದು ಅಂತ ನಾವು ಕೃಷಿಕಲ್ಲಿ ಹೇಳ್ತೀನಿ. ಹೊಸ ತಂತ್ರಜ್ಞಾನ ಬೆಳೆಸ್ಕೊಳ್ಳಿ, ಮತ್ತು ಮಕ್ಕಳಿಗೂ ಕೃಷಿ ಕಲಿಸಿ, ಯುವಕರು ದಯವಿಟ್ಟು ಅದ್ರಲ್ಲಿ ಸೇರ್ಕೊಳ್ಳಿ. ಯಾಕೆಂದರೆ ನಾವು ಏನಾಗ್ತದಂದರೆ ಆರೋಗ್ಯ ಚೆನ್ನಾಗಿರಬೇಕು. ಈಗ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ಏನಂದರೆ, ಹಿಂದೆ ಎಲ್ಲ ವಯಸ್ಸಾದವ್ರನ್ನ ಮಕ್ಕಳು ಆಸ್ಪತ್ರೆಗೆ ಕರ್ಕೊಬತ್ತಿದ್ರು, ಇತ್ತೀಚೆಗೆ ಮಕ್ಕಳಾದವರೇ ವಯಸ್ಸಿನ ಕರ್ಕೊಬರ್ತಾ ಇದಾರೆ ಅಂತ. ಅದು ಆಗ್ತಾ ಇದ್ದ ಕಾರಣ ಏನಂದ್ರೆ, ನಾವು ಶ್ರಮ ಪಡ್ತಾ ಇಲ್ಲ. ಈ ದೇಹಕ್ಕೆ ಕನಿಷ್ಠ 8 ಗಂಟೆ ದುಡಿಬೇಕು ಅಂತ ಇರೋದು. ನೀವು 8 ಗಂಟೆ ದುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೀವು 8 ಗಂಟೆ ದುಡಿಲಿಲ್ಲ ಅಂದ್ರೆ ಎಲ್ಲಾ ರೀತಿಯ ಕಾಯಿಲೆಗಳು ನಿಮ್ ಸುತ್ತ ಬರ್ತಾ ಹೋಗ್ತದೆ. ಇನ್ನೊಂದು ಏನಂದ್ರೆ, ಬಹಳ ಆರ್ಥಿಕವಾಗಿ ಹೇಳೋದಾದ್ರೆ, ನಾವು ತಿನ್ನಕ್ಕೆ ಅವಶ್ಯಕತೆ ಇಲ್ಲದೆ ಹೆಚ್ಚುವರಿ ತಿಂತಾ ಇರೋದು 30% ಖರ್ಚು ಮಾಡ್ತಾ ಇದೀವಿ ಹಣವನ್ನ. ತದನಂತರ 60-40 ವರ್ಷ ಆದ್ಮೇಲೆ ನಾವು ಹೆಚ್ಚುವರಿ ತಿಂದ್ರಿಂದ ಬಂದಂತ ಅನೇಕ ಕಾಯಿಲೆಗಳನ್ನ ಗುಣಪಡಿಸೋದಕ್ಕೋಸ್ಕರ ನಾವು ಉಳಿದ ಶೇಕಡ 30% ನಮ್ಮ ಆದಾಯವನ್ನು ಅದಕ್ಕೆ ಖರ್ಚು ಮಾಡ್ತೀವಿ. ಅಂದ್ರೆ ನಾವು ದುಡಿಮೆ ಮಾಡಿದ ಆದಾಯದಲ್ಲಿ ಶೇಕಡ 60% ಅನಾವಶ್ಯಕವಾಗಿ ನಷ್ಟ ಆಗ್ತದೆ. ಇದನ್ನ ತಡಿಬೇಕು ಅಂದ್ರೆ ಎಲ್ಲರೂ ದುಡಿಬೇಕು. ನಾವು ದುಡಿಮೆ ಮಾಡೋದನ್ನ ಕಾಯಕವೇ ಕೈಲಾಸ ಅನ್ನೋ ಪದಗಳನ್ನ ಉಪಯೋಗಿಸ್ಕೊಂಡು ದಯವಿಟ್ಟು ಎಲ್ಲರೂ ದುಡಿಮೆಗೆ ಮಕ್ಕಳಿಗೆ ಯುವಕರಿಗೆ ಹೇಳಬೇಕು. ರೈತ ಯುವಕರು ಖಂಡಿತ ನಾವು ವ್ಯವಸಾಯ ನಷ್ಟ ಆಗಲ್ಲ ನಾವು ದೊಡ್ಡದ್ರೆ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತೇನೆ. ಒಳ್ಳೆಯದು ಸರ್. ತಮ್ಮ ಒತ್ತಡದ ನಡುವೆಯೂ ಸಾಕಷ್ಟು ಬಿಡುವಿಲ್ಲದ ಕೆಲಸದ ನಡುವೆಯೂ ಬಿಡುವು ಮಾಡಿಕೊಂಡು ನಮ್ಮ ಹಾಸನ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಇತ್ತೀಚೆಗೆ ಪ್ರಾರಂಭ ಆಗಿರತಕ್ಕಂತಹ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬಗ್ಗೆ ಹಾಗೂ ಈ ವಿಶ್ವವಿದ್ಯಾನಿಲಯ ಇದೇ ಮೊದಲ ಬಾರಿಗೆ ಆಯೋಜನೆಯನ್ನು ಮಾಡಿರತಕ್ಕಂತಹ ಕೃಷಿ ಮೇಳವದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು. ಇದುವರೆಗೆ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ವಿಸಿ ಫಾರಂನಲ್ಲಿ ಏರ್ಪಡಿಸಿರುವ ಕೃಷಿ ಮೇಳ ಕುರಿತಂತೆ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಡಾ ಕೆಎಂ ಹರಿಣಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ವಿಶ್ವ ಮಣ್ಣು ಆರೋಗ್ಯ ದಿವಸದ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಕೆಬಿ ಲೋಹಿತ್ ಅವರಿಂದ ಮಾಹಿತಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಮಣ್ಣು ಆರೋಗ್ಯ ದಿವಸದ ಸಂದರ್ಭದಲ್ಲಿ ಸಕಲೇಶಪುರದಲ್ಲಿ ಇರುವ ಹಾಸನ ಜಿಲ್ಲಾ ಬೆಳೆಗಾರರ ಸಂಘ ನಡೆಸ್ತಾ ಇರತಕ್ಕಂತಹ ಮಣ್ಣು ಪ್ರಯೋಗಾಲಯ ಹೇಗೆ ಕೆಲಸವನ್ನು ಮಾಡ್ತಾ ಇದೆ, ಏನೆಲ್ಲ ಅನುಕೂಲಗಳನ್ನು ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿಯಾದ ಕೆಬಿ ಲೋಹಿತ್ ಅವರು. ಲೋಹಿತ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಲೋಹಿತ್ ಅವರೇ, ತಾವು ತಮ್ಮ ಸಂಘದ ವತಿಯಿಂದ ಕಳೆದ ಅನೇಕ ವರ್ಷಗಳಿಂದ ಮಣ್ಣಿನ ಪ್ರಯೋಗಾಲಯವನ್ನು ನಡೆಸಿಕೊಂಡು ಬರ್ತಾ ಇದ್ದೀರಿ. ಇದು ಹೇಗೆ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು, ಇದರ ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ. ಖಂಡಿತ ಸರ್. ಸಂಕಷ್ಟದಲ್ಲಿರುವ ಬೆಳೆಗಾರರಿಗೆ ಹವಾಮಾನ ವೈಪರೀತ್ಯ ಇರ್ಬೋದು, ಇಂದಿನ ಹೊಸ ಹೊಸ ಕಂಪನಿಗಳು ಹಾಗೂ ಅವೈಜ್ಞಾನಿಕ ರೀತಿಯಲ್ಲಿ ರಾಸಾಯನಿಕಗಳ ಉಪಯೋಗದಿಂದ ಆಗುತ್ತಿರುವ ನಷ್ಟವನ್ನು ತಪ್ಪಿಸುವುದು, ಹಾಗೆ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ಬೆಳೆಗಾರರಿಗೆ ವೈಜ್ಞಾನಿಕ ಮಾಹಿತಿಗಳನ್ನು ನೀಡುವ ಸಲುವಾಗಿ ಬೆಳೆಗಾರ ಸಹಭಾಗಿತ್ವದಲ್ಲಿ ಸಂಘದ ಆವರಣದಲ್ಲಿ ಮಣ್ಣು ಮತ್ತು ಎಲೆ ಹಾಗೆ ಅಂಗಾಂಶ ಪರೀಕ್ಷಾ ಘಟಕವನ್ನು ಸ್ಥಾಪಿಸಲು ಚಿಂತಿಸಲಾಯಿತು. ಈ ನಿಟ್ಟಿನಲ್ಲಿ ಕಾರ್ಯಮಗ್ನರಾಗಿ ಅವತ್ತಿನ ಹಾಸನ ಜಿಲ್ಲಾ ಪಂಡ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ ಎಚ್ ಉದಯರ ಅವಧಿಯಲ್ಲಿ ಮಣ್ಣು ಪರೀಕ್ಷಾ ಘಟಕವನ್ನು ಸ್ಥಾಪಿಸಲಾಯಿತು. 30/10/2009 ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಯವರ ಅಮೃತಹಸ್ತದಿಂದ ಈ ಒಂದು ಮಣ್ಣು ಪರೀಕ್ಷಾ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು. ನಾವು ವಾರ್ಷಿಕವಾಗಿ ಸುಮಾರು 5,000+ ಮಣ್ಣುಗಳನ್ನು ಪರೀಕ್ಷೆ ಮಾಡಿ ನಾವು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ pH, NPK, EC ಮತ್ತು OC ಟೆಸ್ಟ್ ಮಾಡ್ತಾ ಇದ್ದೀವಿ ಸರ್. ಹಾಗೆ ವಾಟರ್ ಟೆಸ್ಟ್ ಮಾಡ್ತೀವಿ, ಲೈಮ್ ಟೆಸ್ಟು, ಕಾಪರ್ ಸಲ್ಫೈಡು, ಪ್ಯೂರಿಟಿ ಟೆಸ್ಟ್ಗಳನ್ನ ಮಾಡ್ತಾಯಿದ್ದೀವಿ. ಇವಾಗ ಸಾಯಿಲ್ನಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಅನಾಲಿಸಿಸ್ ಮಾಡೋಕ್ಕೆ ಅಪ್ಗ್ರೇಡ್ ಮಾಡ್ತೀವಿ. ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ ಸರ್. ಹಾಗೆ ನಾವು ಪ್ರತಿ ವರ್ಷ ಏನು December 5 ವರ್ಲ್ಡ್ ಸಾಯಿಲ್ ಡೇ ಇದೆ, ನಮ್ಮ ಈ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಏನು ಮಣ್ಣು ಪರೀಕ್ಷಾ ಘಟಕ ಇದೆ, 16 ಆಯಿತು. ಪ್ರತಿ ವರ್ಷನೂ ಕೂಡ ಸಾಯಿಲ್ ಡೇನ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಮಣ್ಣಿನ ಗುಣಮಟ್ಟವನ್ನು ನಾವು ಯಾಕೆ ರಕ್ಷಿಸಬೇಕು, ಇದರಿಂದ ರೈತರಿಗೆ ಏನು ಅನುಕೂಲ ಇದೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಮಣ್ಣು ಪರೀಕ್ಷಾ ಘಟಕದ ವತಿಯಿಂದ ನಾವು ಮಾಡ್ತೀವಿ. ಇವತ್ತು ನಮ್ಮ ಮಣ್ಣು ಪರೀಕ್ಷಾ ಘಟಕದ ಅಧ್ಯಕ್ಷರಾಗಿ ಶ್ರೀತ ಕೃಷ್ಣಮೂರ್ತಿ ಖಂಡಿಯವರಿದ್ದಾರೆ. ಅವ್ರ ಪರವಾಗಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದಿಂದ ನಾವು ಈ December 5 ಶುಕ್ರವಾರ ಹಾನ್ಬಾಳ್ ಹೋಬಳಿ ಬೆಳಗಾವಿ ಸಂಘದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿನ ಒಬ್ಬ ಸಾವಯವ ತಜ್ಞ ಚಂದ್ರಶೇಖರ್ ಅವರು ಬರ್ತಾ ಇದ್ದಾರೆ. ನಾವು 10:30 ಅಲ್ಲಿ ಮಣ್ಣನ್ನು ಪೂಜೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಂತರದಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ಇರ್ಬೋದು, ಕರ್ನಾಟಕ ಗೋಲ್ಫ್ ಫೆಡರೇಷನ್ ಇರ್ಬೋದು, ವುಮೆನ್ಸ್ ಕಾಫಿ ಅವರು ಇರ್ಬೋದು, ನಮ್ಮ 10 ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲ ರೈತರಿಗೂ ಕೂಡ ಮನುಷ್ಯನ ಆರೋಗ್ಯ ಎಷ್ಟು ಮುಖ್ಯನೋ ಹಾಗೆ ಒಬ್ಬ ರೈತ ಉಳಿಬೇಕು, ಮುಂದಿನ ಪೀಳಿಗೆಗೆ ನಾವು ಕೃಷಿಯನ್ನು ಉಳಿಸ್ಬೇಕು ಅಂದರೆ ಮಣ್ಣು ಕೂಡ ಅಷ್ಟೇ ಇಂಪಾರ್ಟೆಂಟು. ನಾವು ಹೇಗೆ ಇವತ್ತು ತಲೆನೋವಿದೆ, ಜ್ವರ ಇದೆ, ಬಿ ಪಿ ಇದೆ, ಶುಗರ್ ಇದೆ ಅಂತ ಟೆಸ್ಟ್ ಮಾಡ್ತೀವಿ, ಅದೇ ರೀತಿ ಮಣ್ಣನ್ನು ಕೂಡ ನಾವು ಪ್ರತಿ ವರ್ಷ ಚೆಕ್ ಮಾಡಿಸ್ಬೇಕಾಗುತ್ತೆ. ಮಣ್ಣಿನಲ್ಲಿ ಈ ಅತಿಯಾಗಿ ಮಳೆ ಬಂದಿದ್ದ ಸಂದರ್ಭದಲ್ಲಿ ಭೂಮಿಯ ಸವಕಳಿ ನಮ್ಮಲ್ಲಿ ಹೋಗಿರುತ್ತೆ. ಆ ಒಂದು ದೃಷ್ಟಿಯಿಂದ ಪ್ರತಿ ವರ್ಷ ಸುಣ್ಣ ಹಾಕಬೇಕಾಗಿರುತ್ತೆ, ಮಕ್ಕಳು ನೆಟ್ಟಿಸಬೇಕಾಗಿರುತ್ತೆ. ಆ ಒಂದು ಕಾರಣದಿಂದ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ಕಳೆದ 16 ವರ್ಷದಿಂದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರೈತರೇ ಮಾಡಿದಂಥ ಒಂದು ಸಂಸ್ಥೆಯನ್ನು ಮಾಡಿದೆ. ಕಳೆದ 3 ವರ್ಷದ ಹಿಂದೆ ಒಬ್ಬ ರೈತರು ಒಂದು ವೆಹಿಕಲ್ನ ಕೂಡ ನಮ್ಮ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ವೆಹಿಕಲ್ನಲ್ಲಿ ನಾವು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಕೂಡ ಹೋಗಿ ಅಲ್ಲಿಂದ ಸಾಯಿಲ್ ಸ್ಯಾಂಪಲ್ ಅಂತ ತರ್ತೇವೆ. ಒಂದು ವಾರ ಬಿಟ್ಟು ಬಂದರೆ ಅವರಿಗೆ ವಾಟ್ಸಪ್ಪಲ್ಲಿ ಕೂಡ ನಾವು ಅವ್ರಿಗೆ ಸಾಯಿಲ್ ಟೆಸ್ಟ್ನ ರಿಪೋರ್ಟನ್ನು ಕೊಡ್ತೇವೆ, ಅವ್ರಿಗೂ ಕೂಡ ಬಂದು ತಗೊಂಡೋಗ್ಬೋದು. ಇಷ್ಟು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ರೈತರಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷಾ ಘಟಕದಿಂದ ಕೆಲಸವನ್ನು ಮಾಡ್ತಾ ಇದೆ ಸರ್. ಇದುವರೆಗೆ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ಏನಿದೆಯೋ ಇವರು ಮಣ್ಣಿನ ಕಾಳಜಿಗೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಪ್ರಯೋಗಾಲಯವನ್ನು ನಿರ್ಮಾಣವನ್ನು ಮಾಡಿ ಬೆಳೆಗಾರರಿಗೆ ನೀಡ್ತಾ ಇರತಕ್ಕಂತಹ ಸೇವಾ ಸವಲತ್ತುಗಳ ಬಗ್ಗೆ ತಿಳಿಸಿಕೊಟ್ಟವರು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಕೆಬಿ ಲೋಹಿತ್ ಅವರು. ಲೋಹಿತ್ ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಹಾಗೆ ನಾವು ಏನು 5ನೇ ತಾರೀಕು ಹಾನ್ಬಳ್ನಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ, ಎಲ್ಲ ರೈತರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ಹಾಗೆ ಇದರ ಲಾಭವನ್ನು ಪಡಿಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್. ಇದುವರೆಗೂ ವಿಶ್ವ ಮಣ್ಣು ಆರೋಗ್ಯ ದಿವಸದ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಕೆಬಿ ಲೋಹಿತ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಮಾತಾಡುತ್ತಾವೇ ಮೊಗ್ಗೆ ಮಾತಾಡುತ್ತಾವೇ ಹೂವೆ ಮಾತಾಡುತ್ತಾವೇ ಮೊಗ್ಗೆ ಮಾತಾಡುತ್ತಾವೇ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೇ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೇ ಹೂವೆ ಮಾತಾಡುತ್ತಾವೇ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಬೈರುವ ಎದ್ದು ಬಯಲಿಗೆ ಬಂದ ಸ್ವಾಮಿಯೇ ಬೈರುವ ಎದ್ದು ಬಯಲಿಗೆ ಬಂದ ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ ಕಾವಿಯೇ ಕಮಂಡಲ ದರ್ಶ್ಯಾನೆ ಬೈರುವ ನಾವೆತ್ತು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ ನಾವೆತ್ತು ಕೈಯ ಮೂಗಿದೆವು ಹೂವೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ

ಮಾಡುತ್ತಾವೇ. ವಾಲೆ ಬಂಗಾರ ವಾಡಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಡಲಂಚ ಗಂಗಂಗೆ ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನೌಲೆ ಒಳಗೋಗಿ ಬೈರುವ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಗಂಗಂಗೆ ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬೈರುವನ ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಗಂಗಂಗೆ ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಹೂವೆ ಮಾತಾಡುತ್ತಾವೆ, ಮಾತಾಡುತ್ತಾವೆ. ಸ್ವಾಮಿ ಬೈರು ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾವೆ. ಒಳಗೋಗಿ ಬೈರುವ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಗಂಗಂಗೆ ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಕಟಿಬಂದ ಅವರ ಕೋರಳಿಗೆ ಮಾತಾಡುತ್ತಾವೆ, ಮೊಗ್ಗೆ ಮಾತಾಡುತ್ತಾ. ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಕಟಿಬಂದ ಅವರ ಕೋರಳಿಗೆ ಹೂವೆ ಮಾತಾಡುತ್ತಾವೆ. ಹೂವೆ ಮಾತಾಡುತ್ತಾವೆ, ಮೊಗ್ಗೆ ಒಳಗೋಗಿ ಬೈರುವ ಏನ್ ಕೊಟ್ಟ ಗಂಗಂಗೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡುತ್ತಾವೆ. ವಾಲೆ ಬಂಗಾರ

ಮಾತಾಡುತ್ತಾವೆ. ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ.